ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ರೈತ ಬಾಂಧವರೇ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಮೊದಲಿಗೆ ಕೇಳಲಿದ್ದೀರಿ ತಮ್ಮ ಕೃಷಿ ಅನುಭವಗಳು ಹಾಗೂ ನರ್ಸರಿ ಸಸ್ಯಗಳ ಮಾರಾಟದ ಅನುಭವಗಳು. ಈ ಕುರಿತು ಸಿದ್ದಾಪುರ ತಾಲೂಕಿನ ಹಕ್ಕಲಕೇರಿಯ ಯಶೋಧರ ಚೂಡಾಮಣಿ ಅಪ್ಪಿನಬೈಲ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಯಶೋಧರ. ನಮಸ್ಕಾರ ಸರ್. ಈಗ ನೀವು ಮಾರ್ಕೆಟಲ್ಲಿ ನೋಡಿದ್ರಿ, ನರ್ಸರಿ ಮಾರಾಟ ಮಾಡ್ತಾ ಇದ್ರಿ, ಯಾವ್ಯಾವ ಎಂತೆಂಥ ಸಸಿಗಳು ಸ್ವಲ್ಪ ಹೇಳ್ತೀರಾ? ತೆಂಗಿನ ಸಸಿ, ಮಾಯಿನ ಸಸಿ, ಜಾಯಿಕಾಯಿ, ಲವಂಗ, ಏಲಕ್ಕಿ, ಬಾಳೆ, ನಂತರ ಕಾಫಿ, ಹಣ್ಣಿನ ಗಿಡಗಳಾದ ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಅಂಜೂರ, ಖರ್ಜೂರ, ಸೇಬು, ದಾಳಿಂಬೆ, ಕಿತ್ತಲೆ, ಮೊಸಂಬೆ, ದೊಡ್ಲಿ, ಮಾದಲಕಂಚು, ಎಲ್ಲ ಥರದ ಸಸಿನೂ ಮಾರಾಟ. ಎಲ್ಲಿಂದ ತರ್ತೀರಿ ಇವನ್ನೆಲ್ಲ? ಅದು ಇಲ್ಲೇ ಚೊರಬ, ಇಟಕಿ, ಅಲ್ಲೆಲ್ಲ ತಂದು ಮಾರಾಟ ಮಾಡಿ ರೈತರಿಗೆ ಯೋಗ್ಯ ದರದಾಗ ಮಾರಾಟ ಮಾಡಿ. ಅಲ್ಲಿ ಬೇರೆ ರೈತರು ಬೆಳೆಸಿದ್ದನ್ನು ತಂದು ಮಾರಾಟ ಮಾಡಿ? ಬೇರೆ ನರ್ಸರಿಂದ ತಂದು, ಅಲ್ಲಿಂದ ತಂದು ಬೇರೆ ರೈತರಿಗೆ ಮಾರಾಟ. ಎಷ್ಟೊಷ್ಟಿಂದ ಮಾಡ್ತಾ ಇದ್ದಾರೆ? ನಾನು ಸುಮಾರು ಒಂದು 15-16 ವರ್ಷ ಆದ. ಹೇಗೆ ಅವು ಸಸಿಗಳು ಗುಣಮಟ್ಟ ಹೇಗಿರುತ್ತೆ, ಚೆನ್ನಾಗಿ ಬೆಳೀತಾವೋ ಹೇಗೆ? ನೀವು ಇಲ್ಲಿ ಮಾರಾಟ ಮಾಡಿರ್ತೀರಿ ರೈತರು ತಗೊಂಡು? ನಾವಿಲ್ಲ ತೊರಬ, ಸಿದ್ದಾಪುರ, ತಳಗುಪ್ಪ, ತಿರ್ಸಿ, ಕಾರ್ಗಲ್ಲು, ಜೋಗ ಎಲ್ಲ ಕಡೆನೂ ಮಾರಾಟ ಮಾಡ್ತೇವೆ. ಒಂದು ಸಂತೆ ದಿನ ಹೋಗುದು ಹೇಗೆ? ಸಂತೆ ದಿನನೂ ಹೋಗ್ತೇನೆ, ಮತ್ತೆ ಆರ್ಡರ್ ಇದ್ರೆ ಹಳ್ಳಿ ಹಳ್ಳಿಗೂ ಒಯ್ದು ಮಾರ್ಕೆಟ್ ಅವ್ರಿಗೆ ಕೊಟ್ಟು ಬರ್ತೇನೆ. ಆರ್ಡರ್ ಅಂದ್ರೆ ಎಷ್ಟೆಷ್ಟು? ನಮ್ಗೆ ಇಷ್ಟು ಸಸಿ ಬೇಕು, 10 ಬೇಕು, 100 ಬೇಕು ಹಿಂಗೆ ಕೇಳ್ತಾರೆ. ಈಗ 10-15 ಸಸಿ ಆದ್ರೆ ನನ್ನ ಬೈಕ್ ಒಳಗೆ ತಗೊಂಡು ಮಾರಾಟ ಮಾಡಿ ಬರ್ತೇನೆ. ಜಾಸ್ತಿ ಪ್ರಮಾಣದಾಗಾದ್ರೆ ರಿಕ್ಷಾ ತಗೊಂಡು ಕೊಟ್ಟು ಬರ. ಇದ್ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ನಮ್ ತಂದೆಯವರು ಇದೇ ಇದ್ರೊಳಗೆ ಇದ್ರು, ತೋಟಗಾರಿಕೆ ಒಳಗೆ. ನಂದು ಹಾರ್ಟಿಕಲ್ಚರ್ ಟ್ರೈನಿಂಗ್ ಆಗಿ ಇದೇ ಅನುಭವ ಬಂದು ಇದೇ ಉದ್ಯೋಗ ಮಾಡ್ತೇನೆ. ಬೇರೆ ಕಡೆಯಿಂದ ತಂದು ಇಲ್ಲಿ ಸಸಿ ಮಾರಾಟ ಮಾಡೋದು ಎಲ್ಲ ಮಾಡ್ತಿರಲ್ಲ, ಈ ಪ್ರದೇಶಕ್ಕೆ ಈ ವಾತಾವರಣಕ್ಕೆ ಹೊಂದ್ಕೊಂತು ಅಂತೇಳಿ ಅನ್ಸುತ್ತ ನಿಮಗೆ? ಕೆಲವೊಂದು ಇಲ್ಲಿ ವಾತಾವರಣಕ್ಕೆ ತೆಂಗು, ಈ ನಮ್ಮ ಕಡೆ ತೆಂಗು, ಅಡಿಕೆ, ಬಾಳೆ, ಕಾಳುಮೆಣಸು, ಕಾಫಿ, ಏಲಕ್ಕಿ, ಇದು ಎಲ್ಲ ಇಲ್ಲಿ ವಾತಾವರಣಕ್ಕೆ ಯೋಗ್ಯ ದರದ ಬರ್ತವೆ. ಕೆಲವಷ್ಟು ಕಸಿ ಕಟ್ಟಿದ ಹಣ್ಣಿನ ಸಸಿಗಳನ್ನು ಕೂಡ ಮಾರ್ತೀರಿ? ಹೌದಲ್ಲ, ಔಷಧಿ ಸಸ್ಯಗಳನ್ನು ಮಾರ್ತೀವಿ. ಔಷಧಿ ಸಸಿ ಮಾರಾಟ ಮಾಡ್ತೇವೆ. ಔಷಧಿ ಸದಾಪು, ಲೋಳೆ ತರ, ಆನಂತರ ಇನ್ನು ಹಲವಾರು ತರದ ಔಷಧಿ ಗಿಡನ ಮಾರಾಟ. ಗಿಟ್ಟುತ್ತ ನಿಮಗೆ? ಯಾಕಂದ್ರೆ ನೀವು ಅಲ್ಲಿಗೆ ಹೋಗಿ ತಂದು ಇಲ್ಲಿ ಮಾರಾಟ ಮಾಡುದು, ಮನೆ ಮನೆ ಕೊಡುದು, ನಿಮ್ ಖರ್ಚು ವೆಚ್ಚ ಎಲ್ಲ ಮಾಡ್ಕೊಂಡು ಅದು ಸ್ವಲ್ಪ ಪ್ರಮಾಣದಾಗ ನಮ್ಗೆ ಉಳಿತದೆ. ಇದು ಅದೆಲ್ಲ ತಗೊಂಡೆ ಅಥವಾ ಮಾರಾಟ ಎಲ್ಲ ಸೇರಿ. ನಿಮ್ದು ಗಾಡಿ ಮಾಡ್ಕೊಂಡಿರಿ ಹೆಂಗ? ನಂದು ಗಾಡಿ ಅಲ್ಲ, ಗಾಡಿ ನನ್ನ ಬೈಕ್ ಐತೆ, ಬೈಕ್ನಾಗ ಮಾರಾಟ ಮಾಡ್ತೇನೆ. ಆನಂತರ ಗಾಡಿ ಬೇಕಾದ್ರೆ ದೊಡ್ಡ ಗಾಡಿ ಬೇರೆ ತಗೊಂಡು ಬಾಡಿಗೆ ತಗೊಂಡು ಮಾರಾಟ ಮಾಡೋದು. ದೊಡ್ಡ ಪ್ರಮಾಣದಲ್ಲಿ ಬೇಕಾದಾಗ ದೊಡ್ಡ ಗಾಡಿ ತಗೊಂಡು ಹೋಗ್ತೇನೆ. ನಿಮ್ಮನ್ನ ಯಾಕೆ ಕೇಳ್ತಾರೆ ಇಷ್ಟು ಸಸಿ ಬೇಕು, 100 ಬೇಕು ಅಂತ ಕೇಳಿದಾರೆ ಯಾರಾದರೂ? ಕೇಳ್ತಾರೆ. 100 ಗಟ್ಟಲೆ, 1,000 ಗಟ್ಟಲೆನು ಕೊಟ್ಟಿನಿ ಕೆಲವು ಕಡೆ. ಗೇರ್ ಸಸಿ ಎಲ್ಲ ಅವನು ಇಲ್ಲಿ ಸಿದ್ದಾಪುರ ಪಕ್ಕಕ್ಕೆ ಒಬ್ಬರಿಗೆ 1,000 ಗಿಡ ಕೊಟ್ಟಿನಿ. ಬಹಳ ಪ್ರಮಾಣದ ಹೇಳ್ತಾರೆ ಕೆಲವರು. ನಿಮ್ಗೆ ಯಾಕೆ ಹೇಳ್ತಾರೆ, ಅವರು ಯಾಕೆ ಹೋಗ್ತಾರೆ? ಕೆಲವೊಂದು ಕಡೆ ಎಲ್ಲ ನಾವು ಕೊಟ್ಟಿದ್ದ ಗಿಡ ಎಲ್ಲ ಚಲೋ ಆಗ್ಯಾವೆ, ಅದಕ್ಕಾಗಿ ನನಗೆ ಕೆಲವರು ಹೇಳ್ತಾರೆ. ಅಲ್ಲಿ ನೀವು ಆಯ್ಕೆಗೆ ಅವಕಾಶ ಇರ್ತಾ ನೀವು ತರಕ್ ಹೋಗಿರ್ತೀರಿ, ನನಗೆ ಇಂತಹ ಸಸಿ ಬೇಕು, ಇದು ಆರೋಗ್ಯವಾಗಿ ಬೆಳೆದಿದೆ, ಇದು ಬೆಳೆದಿಲ್ಲ, ಇದು ಬೇಡ, ಹಿಂಗೆಲ್ಲ ಆಯ್ಕೆಗೆ ಅವಕಾಶ ಇರುತ್ತಾ? ಇರ್ತದೆ, ಹೇಳ್ತಾರೆ ಅವರಿಗೆ ಏನೇನು ಬೇಕೋ ಎಲ್ಲ ಹೇಳ್ತಾರೆ. ಅದು ನಂತರ ನಾನು ಅದು ಆರ್ಡರ್ ತಗೊಂಡು ಅವರಿಗೆ ಯಾವ್ದು ಬೇಕನ್ನೋದು ಕೊಡ್ತೀನಿ. ನಿಮಗೆ ಒಂದು ರೀತಿಯಿಂದ ಇದು ಆರ್ಥಿಕವಾಗಿ ಅನುಕೂಲ ಆಗಿದೆಯಾ? ಆಗಿದೆ, ಅಡ್ಡಿಲ್ಲ, ತೊಂದರೆ ಏನಿಲ್ಲ. ಇದು ನಮ್ಗಿದೆ ವರ್ಷ ಪೂರ್ತಿ ಇದೆ ಮಾಡ್ತೇನೆ. ಅದು ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಫೋನ್ ಮುಖಾಂತರ ಹೇಳ್ತಾ ಇರ್ತಾರೆ, ಮತ್ತೆ ತಂತೆ ಇಂತಿಗೆಲ್ಲ ಹೋಗಿ ಮಾರಾಟ ಮಾಡ್ತೇನೆ. ಅದೇ ಲೈನ್ ಇರೋದಕ್ಕಾಗಿ ಅನುಕೂಲ ಆಗಿ. ಅಲ್ಲಿ ಕೊಡೋರು ಇವರು ಚೆನ್ನಾಗಿ ಬೆಳೆಸ್ತಾರೆ, ಇವ್ರು ಚೆನ್ನಾಗಿ ಬೆಳೆಸಲ್ಲ, ಅದೆಲ್ಲ ಗೊತ್ತಾಗತ್ತೆ ನಿಮ್ಗೆ? ಗೊತ್ತಾಗ್ತದೆ, ಗೊತ್ತಾಗ್ತದೆ. ಅದು ಕೆಲವರು ಎಲ್ಲ ನೀರಿನ ಒತ್ತೆ ಎಲ್ಲ ಕರೆಕ್ಟ್ ಆಗಿ ಅದ್ರ ಬಗ್ಗೆ ಮಾಹಿತಿ ಇದ್ದವರು ಒಳ್ಳೆ ರೀತಿಯಿಂದ ಮಾಡೇ ಮಾಡ್ತಾರೆ. ಅಂತಲ್ಲೇ ನೀವು ಆಯ್ಕೆ ಮಾಡ್ಕೊಳ್ತೀರಿ? ಅಂತಲ್ಲೇ ನಾ ಆಯ್ಕೆ ಮಾಡಿ ಮಾರಾಟ ಮಾಡ್ತೇನೆ. ಇವ ಒಂದಿಷ್ಟು ಹೊಸ ಸಸಿಗಳು ನಮ್ಮಲ್ಲಿ ಸಿಗಂಗೇ ಇಲ್ಲ ಇವು ಅನ್ನುವಂಥವು ಕೂಡ ತಂದಿದ್ರಿ ಯಾವ್ದಾರು ಹೊಸ ಅದಂದ್ರೆ? ಈಗ ಕೆಲವೊಂದು ಈಗ ಸೇಬು ಅವೆಲ್ಲ ಕೆಲವೊಂದು ಇಲ್ಲೆಲ್ಲ ಅದು ಅದ್ರ ವಾತಾವರಣಕ್ಕೆ ತಕ್ಕಂತೆ ಮಾಡಿ ಬೆಳಿಬೇಕು. ಸಾಧ್ಯ ಆಗಿದೆ ಹಂಗೆ? ಸೇಬು ಬೆಳೆದಾರ ಇಲ್ಲ ಯಾರಾದ್ರು? ಬೆಳೆದಾರೆ ಸರ್, ಇಲ್ಲಿ ತಳಗುಪ್ಪದ ಹತ್ರ ಅಲ್ಲ ಕೆಲವ್ ಬೆಳೆದಾರೆ ಕೆಲವರು. ಹೆಂಗ ಗುಣಮಟ್ಟ ಚೆನ್ನಾಗಿದೆಯಾ? ಹಾ, ಚೆನ್ನಾಗಿತ್ತು. ಅದು ಅದು ವಾತಾವರಣಕ್ಕೆ ತಕ್ಕಂತೆ ಕ್ಲೈಮೇಟ್ ತಕ್ಕಂತೆ ಬೆಳಿಬೇಕು, ಅದು ಅದಕ್ಕೆ ಸ್ವಲ್ಪ ಪಾಲಿ ಹೌಸ್ ಹಾಕಿ ಬೆಳಿಬೇಕು. ನೀವು ಡಿಪ್ಲೊಮಾ ಮಾಡಿದಿರಿ ತೋಟಗಾರಿಕೆ? ತೋಟಗಾರಿಕೆ ಆರ್ಟಿಗತ್ತೆ ಟ್ರೈನಿಂಗ್ ಡಿಪ್ಲೊಮಾ. ಅದು ಹೇಗೆ ಅನುಕೂಲ ಆಯ್ತು ನಿಮಗೆ? ಅದು ಎಲ್ಲ ಅದ್ರ ಬಗ್ಗೆ ಎಲ್ಲ ಅವರು ಮಾಹಿತಿ ಹೇಳಿದ್ರು, ಅವರು ಅದ್ರ ಬಗ್ಗೆ ಟ್ರೈನಿಂಗ್ ತಗೊಂಡಿದ್ರು, ಹಂಗಾಗಿ ಅದು ಅನುಕೂಲ. ನೀವು ತಂದದ್ದಿರಲೂ ಮಾರಾಟ ಆಗುತ್ತೋ ಅಥವಾ ಕೆಲವೊಂದು ಉಳಿತವ ಹೇಗೆ? ಇಲ್ಲ, ನಾವು ಆರ್ಡ್ರ್ ಏನಿರುತ್ತೆ ಅದಷ್ಟೇ ತಂದು ಮಾರಾಟ ಮಾಡ್ತೇನೆ, ಮತ್ತೆ ಬೇಕಾದಾಗ ಏನು ಬೇಕೋ ಅದು ತಂದು ಮತ್ತೆ ಮಾರಾಟ ಮಾಡ್ತೇನೆ, ಎಷ್ಟು ಬೇಕೋ ಅಷ್ಟು ತಂದು ಮಾರಾಟ ಮಾಡ್ತೇನೆ. ಆರ್ಡರ್ ಇತ್ತಂದ್ರೆ ನಿಮಗೊಂದು ಧೈರ್ಯ ಇರುತ್ತೆ, ಇಷ್ಟು ಕೇಳಿದಾರ ನಾವು ಕೊಡ್ಬೇಕು. ನಮ್ಗೆ ಗೊತ್ತಿರ್ತದೆ ಕೆಲವೊಂದೆಲ್ಲ ಈ ತಂಗಿನ ಸತಿ ಇಂಥವೆಲ್ಲ ಬಹಳ ಪ್ರಮಾಣದ ಹೋಗ್ತಾ, ಅದನ್ನೆಲ್ಲ ಜಾಸ್ತಿ ತಗೊಂಡಿರ್ತೀನಿ. ಉಳಿದವ ಆರ್ಡರ್ ತಗೊಂಡು ಜಾಸ್ತಿ ಪ್ರಮಾಣದ ದೊಡ್ಡ ದೊಡ್ಡ ಗಿಡಗಳ ಹತ್ರ ರೇಟಿನ ಜಾಸ್ತಿ ಆದ್ರೆ ಆರ್ಡರ್ ತಗೊಂಡು ಮಾರಾಟ ಮಾಡಿ. ಹೆಚ್ಚಿಗೆ ಬೇಡಿಕೆ ಯಾವ್ದಕ್ಕೆ ಇರುತ್ತೆ ಯಾವ ಸಸಿಗೆ ಹೆಚ್ಚಿಗೆ? ಈಗ ಬೇಡಿಕೆ ಇರೋದು ತೆಂಗಿನ ಸಸಿ, ಮಾವಿನ ಸಸಿ, ಕೆಲ ಏಲಕ್ಕಿ, ಕೆಲ ಹಣ್ಣಿನ ಗಿಡಕ್ಕೆಲ್ಲ ಬೇಡಿಕೆ. ಕೆಲವೊಂದಿಷ್ಟು ಒಂದು ಎರಡು ಹಿತ್ತಲದೊಳಗೆ ಬೆಳೆಸ್ಬೇಕು ನಾವು ಅಂತೇಳಿ ಅಂತಿರ್ತಾರೆ, ಅದಕ್ಕೂ ಕೂಡ ನೀವು ಇಲ್ಲಿ ಮಾರ್ಕೆಟ್ನಾಗ ನಿಂತ್ಕೊಂಡು ಮಾರಾಟ ಮಾಡುವಾಗ ಅವರೇ ಜಾಸ್ತಿ ಒಯ್ಯೋದು? ಒಂದು ಎರಡು ಗಿಡ ಹಿಂಗೆ ಹಣ್ಣಿನ ಗಿಡ ಎಲ್ಲ ಒಯ್ತಾ ಇರ್ತಾರೆ, ಅವರಿಗೆಲ್ಲ ಕೊಡ್ತೀವಿ ನಮ್ಮ ಮಾರ್ಕೆಟ್ನೊಳಗೆ ತಂತೆಯೊಳಗೆ ಅವರಿಗೆ ಬೇಡಿಕೆ ತಕ್ಕಂತೆ. ಮತ್ತೆ ಅವ್ರಿಗೆ ಹೇಳ್ತೀರ ಹೆಂಗೆ ಇದನ್ನು ಬೆಳೆಸ್ಬೇಕು, ಏನೇನು ಕಾಳಜಿ ವಹಿಸ್ಬೇಕು, ಹೆಂಗೆ ಗುಂಡಿ ತೊಡಬೇಕು, ಅದೆಲ್ಲ ನಾ ಮಾಹಿತಿ ಹೇಳೋದಕ್ಕೆ ಹೇಳೇ ಕಳಿಸ್ಕೊಡ್ತೀನಿ ಅವ್ರಿಗೆ. ಇದು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಗೊಬ್ಬರ ಹಾಕಬೇಕು ಅನ್ನೋದನ್ನು ಮಾಹಿತಿ ಮಾಡಿ ಕಳಿಸ್ಬೇಕು. ಎಲ್ಲವೂ ಒಂದೇ ರೀತಿ ಇರ್ತವೆ, ಬೇರೆ ಬೇರೆ ರೀತಿ ಇರ್ತವೆ? ಎಲ್ಲ ಬೇರೆ ಬೇರೆ ರೀತಿ ಇರ್ತವೆ, ಬೇರೆ ಬೇರೆ ತಳಿಗಳು. ಎಲ್ಲಿ ಹಾಕ್ಬೇಕು, ಎಲ್ಲಿ ಹಾಕಬಾರ್ದು ಎಲ್ಲ ಹೇಳ್ಬೇಕು? ಎಲ್ಲ ಕಡೆ ಇಂತಲ್ಲಿ ಹಾಕ್ಬೇಕು, ಗೇರ್ ಸತಿ ಕೆಲವೊಂದು ಯಾವ ರೀತಿ ಹಾಕ್ಬೇಕು ಅದೆಲ್ಲ ನಾನು ಹೇಳ್ತೇನೆ. ಅಂದ್ರೆ ಗೇರ್ ಸಸಿ ಅಂದ್ರೆ ತೋಟದಲ್ಲಿ ಹಾಕ್ತಾರೆ? ಗೇರ್ ಸಸಿ ತೋಟದೊಳಗೆ ಹಾಕ್ಲಿಕ್ಕೆ ಬರಲ್ಲ, ಅದು ಬ್ಯಾಣ ಬೆಟ್ಟದ ಜಾಗದಾಗ ಅಂತಲ್ಲಿ ಗೇರ್ ಸಸಿ ಬೆಳೆಸ್ಬೋದು. ತೋಟದ ಜಾಗದಾಗೆಲ್ಲ ಸೈಡ್ ನೀರಾವರಿ ಇದಲ್ಲೆಲ್ಲ ಹಾಕ್ಲಿಕ್ಕೆ ಬರೋದಿಲ್ಲ, ಅದು ಬೆಳೆ ಚೆನ್ನಾಗಿ ಬರೋದಿಲ್ಲ. ಅಂದ್ರೆ ಜಾಸ್ತಿ ನೀರು ಇರಬಾರ್ದು, ಜಾಸ್ತಿ ನೀರು ಇರಬಾರ್ದು ಅದಕ್ಕೆ. ಮಾವಿನ ಸಸಿನೂ ಕೂಡ ಹಂಗೆ ಜಾಸ್ತಿ ನೀರು ಇರಬಾರ್ದು. ಅಂತಲ್ಲಿ ಹಾಕ್ರಿ, ಮತ್ತೆ ಅದು ಬೆಳೆಯುವಂತ ಸಂದರ್ಭದಲ್ಲಿ ಸ್ವಲ್ಪ ನೀರು ಬಯಸುತ್ತೆ, ಅವಾಗ ನೀರು ಕೊಡಬೇಕು. ಅದು ಸ್ಟಾರ್ಟಿಂಗ್ ಬೆಳಿಬೇಕಾದ್ರೆ ಬೇರ್ ಕೊಡೋವರಿಗೆ ಸ್ವಲ್ಪ ನೀರು ಬೇಕು, ಆ ನಂತರ ಬೇರ್ ಕೊಟ್ಟ ಮೇಲೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಅದು ನೀರು ಆಮೇಲೆ ಕೊಟ್ಟರೆ ಅದು ಸರಿಯಾಗಿ ಪೈರೆಲ್ಲ ಸರಿಯಾಗಿ ಬರೋದು. ಇಂಥ ಸಸಿಗಳನ್ನು ಮಾರಾಟ ಮಾಡುವಾಗ ನಿಮಗೆ ಅನೇಕ ತರಕಾರಿ ಹೂವಿನ ಬೆಳೆಗಳು ಅದರ ಬೀಜ ಬೇಕು ಅಂದ್ರೆ ಕೊಡ್ಲಿಕ್ಕೆ ಹಂಗೇನ್ರೆ ಅವಕಾಶ ಮಾಡ್ಕೊಂಡಿರಲ್ಲ? ಬೀಜ ಇನ್ನೂರಿಗೆ ಕೊಡ್ಲಿಲ್ಲ, ಈಗ ಹೂವಿನ ಗಿಡ ಎಲ್ಲ ಮಾರಾಟ ಮಾಡ್ತೀನಿ, ಅದು ಹೂವಿನ ಗಿಡನೇ ಕೊಡ್ತೀನಿ ಬಿಟ್ರೆ ಬೀಜ ಎಲ್ಲ ಕೊಡ್ಲಿಲ್ಲ. ಅದು ಬೇಕನ್ಸುತ್ತೆ ಬೇಡ ಅನ್ಸುತ್ತೆ? ಯಾಕಂದ್ರೆ ಬೀಜ ಅದು ಏನಂದ್ರೆ ಕೆಲವೊಂದು ಸರಿಯಾಗಿ ಹುಟ್ಟೋದಿಲ್ಲ, ಅದು ಕೆಲವೊಂದು ಅದಕ್ಕಾಗಿ ನಾನು ಬೀಜ ಹೆಚ್ಚಾಗಿ ಕೊಡೋದಿಲ್ಲ. ಸಸಿನ ತರೋದು? ಸಸಿನ ತಂದು ಮಾರಾಟ. ಈಗ ಬದನೆ ಸಸಿ ಕಸಿ ಕಟ್ಟಿದ್ದು ಹಂಗೆಲ್ಲಾನು ಬರ್ತಾ ಇಲ್ಲ? ಬದನೆ ಸಸಿ ಕಾಡ ಗಿಡಕ್ಕೆ ಕಸೆ ಕಟ್ಟಿ ಇದು ಮಾಡ್ತಾರೆ, ಅದು ಒಳ್ಳೆ ಪ್ರಮಾಣದಾಗ ಕಾಯೆಲ್ಲ ಬಿಡ್ತೈತೆ, ಅದು ಒಳ್ಳೆ ಇಳುವರಿನೂ ಚಲೋ ಬರ್ತದೆ. ಕಾಡ ಗಿಡಕ್ಕೆ ಅದನ್ನ ಕಟ್ಟಬೇಕು ಕಸೆನ, ಅಂದ್ರೆ ಕೆಳಗಡೆ ಕಾಡ ಗಿಡನ ತೆಗಿಬೇಕು, ಅದು ಮ್ಯಾಲೆ ಇದು ಮಾಡಂಗಿಲ್ಲ. ಕಾಡಿನ ಕಾಡು ಎಲ್ಲರೂ ಬಂದ್ರೆ ಅದನ್ನ ತೆಗಿತಬೇಕು, ಇದು ಒಳ್ಳೆ ಕಾಯಿ ಬಿಡ್ತೈತೆ, ಮತ್ತೆ ಬಹಳ ವರ್ಷ ಬಳಕೆ. ರುಚಿ ಹೆಂಗಿರ್ತದೆ? ರುಚಿ ಒಳ್ಳೆ ಇರ್ತದೆ, ನಾವೇ ಸ್ವಂತ ತಯಾರು ಮಾಡಿ ನಮ್ದೇ ಗೊಬ್ಬರ ಹಾಕ್ತಾರೆ, ಅದು ಒಳ್ಳೆ ರುಚಿ ಇರ್ತದೆ. ಈಗ ಬದನೆಕಾಯಿ ಸಸಿ ಕಸಿ ಕಟ್ಟಿರ್ತೀವಿ, ಅದರಿಂದ ಬಂದಂತ ಕಾಯಿಗಳು ಸಂಖ್ಯೆ ಏನ್ರ ಜಾಸ್ತಿ ಆಗುತ್ತಾ ಅಂತ? ಅದು ಕಸಿ ಕಟ್ಟಿದ್ದು ಅಥವಾ ಜಾಸ್ತಿ ಪ್ರಮಾಣದಾಗ ಇಳುವರಿ ಬರ್ತಾ ಹೋಗ್ತದೆ. ಎಷ್ಟು ಬರ್ಬೋದು ಒಂದು ಗಿಡಕ್ಕೆ? ಒಂದು ಗಿಡಕ್ಕೆ ಬೆಳೆದಂಗೆ ಅದು ಜಾಸ್ತಿ ಪ್ರಮಾಣದ ಎರಡು ಮೂರು ಐದು ಒಂದು ಜಾಸ್ತಿ ಬೆಳೆದಂಗೆ 10 ಕೆಜಿ ವರೆಗೂ ಬರ್ತದೆ. ಒಂದು ಗಿಡದಿಂದ ಜಾಸ್ತಿ ಪ್ರಮಾಣದ ಬೆಳೆದ ಒಂದು 10 ಗಿಡ ಬೆಳೆದ್ರೆ ಸಾಕಂಗ? 10 ಗಿಡ ಬೆಳೆದ್ರೆ ಮಾರ್ಕೆಟಿಂಗ್ ಮಾಡ್ಬೋದು, ಮಾರಾಟ ಮಾಡ್ಬೋದು. ಎಷ್ಟು ವರ್ಷ ಬೆಳೆಯುತ್ತದೆ ಹಂಗಾದ್ರೆ? ಇದು ಕಟಿಂಗ್ ಮಾಡ್ತಾ ಇರ್ಬೇಕು ವರ್ಷ ವರ್ಷ. ಈ ಬದನೆದ ದಿನ ಕಟಿಂಗ್ ಮಾಡ್ತಾ ಇದ್ರೆ ಅದು ಬೆಳೀತಾ ಹೋಗ್ತಿತ್ತು. ಅಂದ್ರೆ ಕಟಾವು ಪೂರ್ತಿ ಮುಗಿದ ಮೇಲೆ ಕಟ್ ಮಾಡ್ತದೆ, ಮೇಲೆ ತುದಿನ ಮಳೆಗಾಲ ಟೈಮ್ ಕಟ್ ಮಾಡ್ಬೇಕು, ಮತ್ತೆ ಚಿಗರಿ ಒಳ್ಳೆ ಇದು ಬರ್ತೈತೆ, ಇಳುವರಿ ಬರ್ತದೆ. ಒಂದು 15 ವರ್ಷ ಬೆಳಿಬಹುದು? 15 ವರ್ಷ ಆದ್ರೆ 8 ವರ್ಷ ಆದ್ರೂ ಬೆಳಿಬಹುದು. ಕಟಿಂಗ್ ಮಾಡ್ತಾ ಇರ್ಬೇಕು, ಏನ್ ಹಾಳಾಗ. ನೀವು ನಿರ್ವಹಣೆ ಹೆಂಗ್ ಮಾಡ್ತೀರಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್. ಈ ಕೆಲ ಹುಳಗಳ ಬಿದ್ದು ಸಾಯ್ತಾವ ಅಥವಾ ಹುಳ ಕೆಲ ಔಷಧಿ ಹೊಡೆದು ಈಗ ಬಂದ್ ನೋಡಪ್ಪ ಒಂದ್ಸರಿ ಅಂತ ಹೇಳ್ತಾರ? ಹೇಳ್ತಾರ. ಅಂದ್ರೆ ಒಳ್ಳೆ ಕೆಲ ಮಾಡ್ಯಾರ. ಆದ್ರೆ ಕಾಡ್ ಗಿಡ ಕೆಲವರು ಕಟ್ ಮಾಡದೇ ಇದ್ರು ಅಂದ್ರೆ ಅದು ಸತ್ತು ಹೋಗ್ಬಿಡ್ತಾರೆ. ಹೌದಲ್ಲ, ಇದು ನಿಮಗೆ ಒಂಥರ ಸೇವೆ ಅನ್ಸುತ್ತೋ ಅಥವಾ ನಿಮಗೆ ಲಾಭದಾಯಕ ಇದು ಅನ್ಸುತ್ತ ಕೆಲಸ ಅನ್ಸುತ್ತ? ಒಂದು ಉದ್ಯೋಗ ಅನ್ಸ್ತೈತಿ ಇದಕ್ಕೆ, ಎಲ್ಲದ ಬಂತು, ಸೇವೆನ ಆತು ಉದ್ಯೋಗನ ಆತು. ಇಂಥದ್ದು ಬೇಕಾಗಿತ್ತ ಇಲ್ಲೇ? ಒಂದು ಬೇಕಾಗಿತ್ತು ಒಂದು ಉದ್ಯೋಗ ಅನ್ನೋದು, ಅದಕ್ಕಾಗಿ. ಜನಕ್ಕೂ ಬೇಕಾಗಿತ್ತ? ಜನಕ್ಕೂ ಬೇಕಂದ್ರೆ ಇದೆಲ್ಲ ಈಗೆಲ್ಲ ಕೆಲವು ಕೃಷಿ ಬಹಳ ಒಂದು ಬೇಡಿಕೆ ಇದಕ್ಕಾಗಿ, ಜನರಿಗೂ ಕೆಲವರು ಇಲ್ಲೆಲ್ಲ ಗೊತ್ತಿರೋದಿಲ್ಲ, ಅದಕ್ಕಾಗಿ ಜನರಿಗೂ ಒಂದು ಅವಶ್ಯಕತೆ. ನಿಮ್ ಜಮೀನು ಎಷ್ಟಿದೆ, ಏನೇನು ಬೆಳಿತೀರಿ? ನಮ್ಮ ಜಮೀನು ಒಟ್ಟು 1 ಎಕರೆ 3/4 ಉಂಟೈತೆ. ಅದರೊಳಗೆ 2 ಅಡಕೆ ಭತ್ತ, ಕಾಳುಮೆಣಸು, ಏಲಕ್ಕಿ ಬೆಳೆದಿದೆ. ಭತ್ತ ಎಷ್ಟು? ಭತ್ತ 1 ಕಾಲು ಎಕರೆಗೆ 30 ಚೀಲವರೆಗೆ. ನೀವು ಎಷ್ಟು ಎಕರೆ ಬೆಳಿತೀರಿ? ಕಾಲು ಎಕರೆ ಸಾಕ ನಮಗೆ? ಒಂದು ಕಾಲು ಎಕರೆ. 1 ಕಾಲು ಎಕರೆ ಭತ್ತ ಹಾಕ್ತೀರಿ? ಹಾಂ. ಉಳಿದಿದ್ದು ತೋಟ ಆಯ್ತು. ಭತ್ತನ ಜಾಸ್ತಿ ಆಗಿದಿರಲಿ, ಯಾಕೆ? ಭತ್ತ ಈ ಕಡೆ ಸಿದ್ದಾಪುರ ಕಡೆ ಭತ್ತ ತೋಟ ಇದು ಅಡಿಕೆ ಚಲೋ ಬರ್ತೀವಿ, ಅದಕ್ಕಾಗಿ ಈ ಕಡೆ ಅದನ್ನೇ. ಆದರೆ ಜನರ ತಿಳುವಳಿಕೆ ಹೆಂಗಿದೆ ಅಂತೇಳಿದ್ರೆ, ಅಡಿಕೆ ನಮಗೆ ಲಾಭದಾಯಕ, ನಮಗಿಷ್ಟು ಆದಾಯ ಕೊಟ್ಟೆ ಕೊಡುತ್ತೆ, ಮತ್ತೆ ರೊಕ್ಕ ಕೊಡುವಂತ ಬೆಳೆ ಜಾಸ್ತಿ ಹಾಕೋಣ ಅಂತೇಳಂತಾರೆ. ಅದನ್ನ ಕಡಿಮೆ ಮಾಡಿರಿ, ಭತ್ತ ಜಾಸ್ತಿ ಹಾಕಿರಿ. ಕಾರಣ ಏನು? ಕಾರಣ ಅಂದ್ರೆ ಭತ್ತ ಇಲ್ಲಿ ಇಳುವರಿ ಚಲೋ ಬರ್ತದೆ, ಅಡಿಕೆನು ಒಳ್ಳೆ ಇಳುವರಿ ಬರ್ತದೆ, ಅದಕ್ಕಾಗಿ ಅದನ್ನೇ ಜಾಸ್ತಿ ಪ್ರಮಾಣದ. ಭತ್ತನು ಅಷ್ಟೇ ಲಾಭದಾಯಕ? ಲಾಭದಾಯಕ ಅಂದ್ರೆ ಭತ್ತ ಅಂತ ಲಾಭದಾಯಕ ಅಂತ ಅಲ್ಲ, ಆದ್ರೆ ಊಟಕ್ಕೆಲ್ಲ ಬೇಕಲ್ಲ, ಅದು ಆ ಲೆಕ್ಕದಕ್ಕಾಗಿ ಬೆಳೀತಾರೆ. ಅಲ್ವಾ, ಮನೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟೇ ಬೆಳಿತೀರ ಅಥವಾ ಮಾರಾಟನೂ ಮಾಡ್ತೀರ? ಮಾರಾಟ ಉಳಿದಿದ್ದು ಎಲ್ಲರ ಜಾತಿ ಉಳಿದ್ರೆ ಮಾರಾಟ ಮಾಡಿ. ಹಂಗೆ ಈ ರೀತಿ ಅಡಿಕೆಯಿಂದ ನಿಮಗೆ ಎಷ್ಟು ಆದಾಯ ಬರ್ತಾ ಇದೆ? ಅಡಿಕೆ ಒಳಗೆ ಈಗ ನಮ್ದು 14 ವರ್ಷದ ತೋಟ, ಅದು ಸುಮಾರು 7-8 ಕ್ವಿಂಟಲ್ ಈ ವರ್ಷ ಬಂತು. ಎಲ್ಲಿ ಮಾರಾಟ ಮಾಡುದು? ಈ ಟೀ ಆಯ್ತು. ಚೆನ್ನಾಗಿ ಅನ್ಸುತ್ತ ಅಲ್ಲಿ ಮಾರಾಟ ಮಾಡುದು? ಚೆನ್ನಾಗಿ. ಎಷ್ಟು ಬಂತು ದುಡ್ಡು? ದುಡ್ಡು ಈಗ 80,000 ಬಂತು. ಮತ್ತೀಗ ಕೆಲವೊಂದು ಅಡಿಕೆ ಆಯ್ತು ಮಾರಾಟ ಮಾಡೋದು, ಅದು ಮನೆ ಒಳಗೆ ಆಯ್ತು. ಎಷ್ಟು ಎಕರೆದಲ್ಲಿ ಇದೆ ಇಷ್ಟೆಲ್ಲ? ಅದು 3/4 ಗುಂಟೆ. 3/4 ಎಕರೆಯಲ್ಲಿ ಇದೆ? ಹಾಂ, 3/4. ಮತ್ತೆ ಬಾಳೆ? ಬಾಳೆ ಹಾಕಿಲ್ಲ. ಬಾಳೆನೂ ಹಾಕಿ, ಬಾಳೆ ಒಳಗೂ ಆದಾಯ ಬರ್ತದೆ. ಬರುತ್ತೆ? ಮಂಗನ ಕಾಟ ಇದೆ ಇಲ್ಲಿ ಅಂತಾರ? ಮಂಗನ ಕಾಟ ಇಲ್ಲ, ಅಷ್ಟು ಇಲ್ಲ ನಮ್ಮ ಕಡೆ ಇಲ್ಲ. ಮತ್ತೆ ಕಾಳುಮೆಣಸು ಹಾಕಿರಿ? ಕಾಳುಮೆಣಸು ಅಷ್ಟೇ ಬರ್ತಾ ಇತ್ತು, ಈಗ ಕಸೆ ಕಾಳುಮೆಣಸು ಅದು ಹಾಕಿ. ಚೆನ್ನಾಗಿದೆಯಾ? ಚೆನ್ನಾಗಿ. ಎಷ್ಟು ಬರ್ತದೆ ಅದು ಈ ಸರಿ? ಅದು ಸರ್ ಬಂದ್ರೆ ಒಂದು 10 ಕೆಜಿ 15 ಕೆಜಿ ಅಂದ್ರೆ ಬಹಳಷ್ಟು ಪ್ರಮಾಣದ ಹಾಕ್ಲಿಲ್ಲ, ಅಷ್ಟೇ ಈಗ ಬರ್ತಾ ಇದ್ದಕ್ಕಾಗಿ ಒಂದು 10-15 ಕೆಜಿ. ಅದೇನ್ ಮಾಡ್ತೀರಿ 10-15 ಕೆಜಿ ತಗೊಂಡು? ಅದು ಈಗ ಮನೆ ಬಳಕೆಗೆ ಒಂದ್ ಸ್ವಲ್ಪ ಉಳಿದಿದ್ದು ಮಾರಾಟ, ಮನೆ ಬಳಕೆ ಬೇಕು. ರೇಟ್ ಹೆಂಗ್ ಸಿಗುತ್ತೆ ಅದಕ್ಕೆ? ಅದು ಕಾಳುಮೆಣಸು ಈಗ ಕ್ವಿಂಟಲ್ಗೆ 30-35 ಸಾವಿರವರೆಗೂ ಐತೆ. ನೀವು ಕೆಜಿ ಗಂಟ್ಲೆ ಬೆಳೆದಾಗ? ಕೆಜಿ ಗಟ್ಲೆ ಇಲ್ಲ, ಮಾರ್ಕೆಟ್ ಒಳಗೆ ಕೆಜಿ ಬೇಕಂದ್ರೆ ತಗೊಳ್ತಾರೆ ಅದು, ಅದು ಮಾರಾಟ ಮಾಡಿ ಇಲ್ಲ ಅಂಗಡಿ ಒಳಗೆ. ಮತ್ತೆ ಅದಕ್ಕೆ ತರಕಾರಿ ಏನು ಬೆಳಿತಾರ? ತರಕಾರಿ ಸದ್ಯ ಪ್ರಮಾಣದ ಮೂಲಂಗಿ, ಬದನೆಕಾಯಿ ಇದು ಬೆಳೆದು. ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿ. ಮನೆಗೆ ಮಾತ್ರ? ಹಾಂ, ಮನೆಗೆ ಮಾತ್ರ. ಮಾರಾಟ ಮಾಡಿ? ಮಾರಾಟ ಮಾಡಲ್ಲ ಮನೆಗೆ ಮಾತ್ರ. ತೆಂಗು? ತೆಂಗು ಬೆಳೆತೆ ಮನೆಗೆ, ಮಾರಾಟನ ಉಳಿದ್ರೆ ಮಾರಾಟ ಮಾಡಿ. ಎಷ್ಟು ಬರುತ್ತೆ, ಎಷ್ಟು ಮಾರಾಟ ಮಾಡ್ತೀರಿ? ಇದು 1 ವರ್ಷಕ್ಕೆ 50 ಕೆಜಿ 60 ಕೆಜಿ. ಕೆಜಿ ಗಂಟ್ಲೆ? ಕೆಜಿ ಗಂಟ್ಲೆ. ರೇಟ್ ಸಿಗುತ್ತೆ ಅದಕ್ಕೆ? ಹಾಂ, ರೇಟ್ 25-30 ಕೆಜಿ. ಜೀವನ ಖುಷಿಯಾಗಿ ನಡೀತಾ ಇದೆ? ಹಾಂ, ನಡೀತಾ ಇದೆ. ಇನ್ನು ಏನು ಮಾಡ್ಬೇಕನ್ಸುತ್ತೆ? ಏನಿಲ್ಲ ಸರ್, ಈಗ ಸದ್ಯದ ಮಟ್ಟಿಗೆ ಇದನ್ನ ಮುಂದುವರ್ಸಿದ್ದೆ ದೊಡ್ಡ ಪ್ರಮಾಣದಾಗ ಮಾಡ್ಬೇಕಂತ. ಹೆಂಗ್ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ? ದೊಡ್ಡ ಪ್ರಮಾಣ ಅಂದ್ರೆ ಮತ್ತೆ ದೊಡ್ಡ ದೊಡ್ಡ ಜಾಸ್ತಿ ಪ್ರಮಾಣದಾಗ ನರ್ಸರಿ ಒಳಗೆ ಬೇರೆ ಬೇರೆ ಬೆಳೆ ಇದೆ. ಸರಿ, ಇರುವಂತ ಜಮೀನೊಳಗೆ ದೊಡ್ಡ ಪ್ರಮಾಣ ಹೆಂಗ್ ಸಾಧ್ಯ? ಇರುವಂದ್ರೆ ಮತ್ತೆ ಬೇರೆ ಏನಾದ್ರು ಒಂದು ಜಾಗ ನೋಡಿ ಇದು ಮಾಡ್ಬೇಕು. ಜಾಗ ತಗೊಳ್ಳೋದು ಅಥವಾ ಒತ್ತುವರಿ ಮಾಡೋದು? ಇಲ್ಲ, ಇದು ಲೀಜಿ ತಗೊಂಡು ಮಾಡ್ಲಿಕ್ಕೆ ಬರ್ತದೆ. ಲೀಜಿ ತಗೊಂಡ್ರೆ ಅಂತೇಳಂದ್ರೆ ನಿಮ್ ತೋಟಗಾರಿಕೆ ಬೆಳೆ ಬೆಳೆಯಕ್ ಸಾಧ್ಯನಾ? ಸಾಧ್ಯ ಆಗ್ತದೆ. ಅಂದ್ರೆ ಕೆಲವೊಂದು ಆ ಪ್ರಮಾಣದಾಗ ಬೆಳೆದು ಮಾಡಬಹುದು ಅಷ್ಟೇ. ಏನೇನ್ ಬೆಳಿಬಹುದು ಅಲ್ಲಿ? ಅಲ್ಲಿ ಕೆಲವೊಂದು ಮೂಲಂಗಿ, ಬದನೆ ಗಿಡ, ಬದನೆಕಾಯಿ ಎಲ್ಲ ಕೆಲವೊಂದು ಸೀಸನ್ ಬೆಳೆಗಳನ್ನು ಬೆಳಿಬಹುದು. ಅಡಿಕೆ ತೆಂಗು ಬೆಳೆಯಕ್ಕಾಗಲ್ಲ? ಬೆಳೆಯಲಿಕ್ಕಾಗಲ್ಲ. ಅದು ಅಂದ್ರೆ ಅದು ಮತ್ತೆ ಅವ್ರಿಗೆ ಮತ್ತೆ ಬಿಟ್ಟು ಕೊಡ್ಬೇಕಲ್ಲ. ಅದು ನೀರಿನ ವ್ಯವಸ್ಥೆ ಚೆನ್ನಾಗಿದೆಯಾ? ನೀರಿನ ವ್ಯವಸ್ಥೆ ಅಡ್ಡಿಲ್ಲ. ಒಟ್ಟಾರೆ ಈಗ ನಿಮ್ಗೆ ಗೊಬ್ಬರ ಹಾಕ್ಬೇಕು ಎಲ್ಲ ಬೆಳೆಗಳಿಗೆ ಹಂಗಂತೇಳಂದಾಗ ಸಾವಯವ ಗೊಬ್ಬರ ತಯಾರು ಮಾಡ್ಕೊಂತಿರು ಕೊಂಡ್ಕೊಂತಿರು? ಸಾವಯವ ಗೊಬ್ಬರ ಕೆಲವೊಂದು ತಯಾರು ಮಾಡ್ಕೊಂತೀವಿ ನಾವು, ಕೆಲವೊಂದು ಬೇಕಾದ್ರೆ ಕೊಟ್ಕೊಂಡು. ಹೆಂಗ್ ತಯಾರು ಮಾಡ್ತೀರಿ, ಏನೇನು ತಯಾರು? ಅದು ತಗಡಿ ಗೊಬ್ಬರ, ಇದು ಸುಡು ಮಣ್ಣು ಎಲ್ಲ ಹಾಕಿ ತಯಾರು ಮಾಡ. ಸೊಪ್ಪು ಸದೆ ಸೊಪ್ಪು ಸದೆ ಎಲ್ಲ ಹಾಕಿ ಅದು ಸಾವಯವ ಗೊಬ್ಬರ ಮಾಡ್ಕೊ. ಸಗಣಿ ಎಲ್ಲಿ ಕೊಂಡ್ಕೊಳ್ಳದ? ಸಗಣಿ ಮನೆ ಆಕಳು ಎಮ್ಮೆ ಅದು ಹಾಲು ಕೊಡ್ತಾವ? ಅವು ಹಾಲು ಕೊಡ್ತಾವ. ಹೇಳಿ, ಹಾಲು ಎಷ್ಟು ಕೊಡ್ತಾವು, ಏನು ಅದು ಹೆಂಗ ಅನುಕೂಲ ಆಗಿದೆ? ಅದು ಹಾಲು ಮನೆ ಮಟ್ಟಿಗೆ ಒಂದು 3 ಲೀಟರ್ ಹಾಲು ಮನೆ ಮಟ್ಟಿಗೆ ಆಯ್ತು. ಮನೆ ಮಟ್ಟಿಗೆ ಆಯ್ತು. ಸಗಣಿ ಅದೆಲ್ಲಾನು ಸಿಗುತ್ತೆ? ಸಗಣಿ ಒಂದು ವರ್ಷಕ್ಕೆ ಒಂದು 3 ಟ್ರಾಕ್ಟರ್ನ ಸಿಗ್ತದೆ. ಸಿಗುತ್ತೆ? ಅದೆಲ್ಲ ಹೊಲಕ್ಕೆ ಹಾಕುದ? ಎಲ್ಲ ಹೊಲಕ್ಕೆ ತೋಟ. ಮಾರಾಟ ಮಾಡಲ್ಲ? ಮಾರಾಟ ಮಾಡೋದಿಲ್ಲ. ಅಪ್ಪ ಅಮ್ಮ ಇದಾರ ಜೊತೆಗೆ? ಇದ್ದಾರೆ. ಅವ್ರು ಏನು ನಿಮ್ ಗೈಡ್ ಮಾಡ್ತಿರೋ ಅಥವಾ ಏನು ನೀವೇ ಅವ್ರಕ್ಕಿಂತ ಚೆನ್ನಾಗಿ ಮಾಡ್ತಿರೋ? ಅವರು ವಯಸ್ಸಾಗತ್ತೆ, ಮನೆ ಕಡೆ ನೋಡ್ಕೊಂತಾರೆ. ಆಯ್ತು, ನಮಸ್ತೆ. ತಮ್ಮ ಕೃಷಿ ಅನುಭವಗಳು ಹಾಗೂ ನರ್ಸರಿ ಸಸ್ಯಗಳ ಮಾರಾಟದ ಅನುಭವಗಳು ಈ ಕುರಿತು ಸಿದ್ದಾಪುರ ತಾಲೂಕಿನ ಹಕ್ಕಲಕೇರಿಯ ಯಶೋಧರ ಚೂಡಾಮಣಿ ಅಪ್ಪಿನಬೈಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लगना होगी. खुद पता चल माटी भी तक और लो. पहली वाली बात कहाँ, पर हम तो सब नहीं डाले. सब नहीं, आज भी लाखों जागरूक किसान परंपरागत विधि से फसल उगा रहे, पर्चा कम और उपज की कीमत भी बेहतर पा रहे. सच है? रे बेटे, एक्सपीरियंस से बता रहा है, ग्रुप में बात स्पेयर नहीं किया है. ठीक है भाई, मैं भी आज के दिन खेती शुरू करूंगा. माटी से प्रेम की परंपरा है, परंपरागत खेती. ಈಗ ಕೇಳಿ ಸೂಕ್ಷ್ಮಾಣು ಜೀವಿಗಳು ಮತ್ತು ಕೃಷಿ ಈ ಕುರಿತು ಸೂಕ್ಷ್ಮಾಣು ಜೀವಿಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಪಿ ಜೋನ್ಸ್ ನಿರ್ಮಲ್ನಾಥ್ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ನಾವು ಬೆಳೆಗಳಿಗೆ ಅನೇಕ ರೀತಿಯ ಪೋಷಕಾಂಶಗಳನ್ನ ಒದಗಿಸಿಕೊಡ್ತಾ ಇರ್ತೀವಿ. ಅದು ಜೈವಿಕ ಆಗಿರ್ಬಹುದು, ರಾಸಾಯನಿಕ ಆಗಿರ್ಬಹುದು, ಬೇರೆ ಬೇರೆ ರೀತಿಯಿಂದ. ಆದ್ರೆ ಅನೇಕ ರೀತಿಯಿಂದ ಜೈವಿಕ ಗೊಬ್ಬರಗಳನ್ನು ಕೊಡುವಾಗ ಅದು ತನ್ನದೇ ಆದಂತ ದುಡಿಮೆಯನ್ನ ಮಾಡಿ ಬೆಳೆಗಳಿಗೆ ಪೋಷಕಾಂಶಗಳನ್ನ ಒದಗಿಸಿಕೊಡುತ್ತೆ

ತನ ಮಗಳ ತೊಡೆ ಮೇಲೆ ಕುಳ್ಳಿ ಚೀಕಂಡೆ ಏನ ಕೆನ್ನೆ ಕುದುಲೆಲ್ಲ ಬಳೋಗಿರೋ ತಡೆ ಮ್ಯಾನಿ ಕುಳ್ಳಿ ಚಿಕ್ಕಂಡೆ ಕ್ಯಾನಿ ಕುದುಲಲ ಬಳೋ ಕುದುಲಲ ಬಳಗಳೋ ನಾಳವೇ ಏನಾಗಬೇಕೆ ಮಗಳೇ ಬಳ ಉಳಿಯೋಲ ಬಳಗಳ ತಾಯೇ ಕೇಳೆ ಏನಾಗಬೇಕೆ ಮಗಳೇ ನಾಳೇಳಿದ ಮಾತೇನೋ ಲೊಟ್ಟಿ ಒಳಗಿರುವ ಚಿರ ಕವಲಿಯೋ ನಾನೇಳಿದ ಮಾತೇನೋ ಲೊಟ್ಟಿ ಒಳಗಿರುವ ಚಿರ ಕವಲಿಯೋ ಒಳಗಿರುವ ಚಿರ ಕವಲಿ ಕೊಟ್ಟಾರೆ ಕ್ವಾಟರ ತೋ ಮೆಟ್ಟ ತಿರ್ಕೌಲಿ ಕೊಟ್ಟಾರೋ ಕೊಟ್ಟೋ ಮೆಟ್ಟೇ ಗಳಿ ಎಂದೋ ಮೆಟ್ಟ ಗಳಿಯದ ತಾಯೇ ಕೇಳೇ ಏನಾಗಬೇಕೆ ಮಗಳೇ ಬಳ ಉಳಿಯೋ ಬಳಗಿರುವ ತಿರ್ಕೌಲಿ ಕೊಟ್ಟೋ ಏನಾಗಬೇಕೆ ಮಗಳೇ ಮಗಳೇ ಬಳ ಉಳಿ ಬಳೆ ಬಾಗಿಲ ಮುಂದಿನ ರಚೋ ಮರವೋ ನಾಬೆಕೆ ಮಗಳೇ ಬಳ ಉಳಿ ತಾಯೇ ಕೇಳೆ ಬಾಗಿಲ ಮುಂದಿರುವ ಚೆಚ ಮರವೋ ಚಚ ಮರ ಕೊಟ್ಟರ ತೋ ಬಾಗಿಲ ಮೆಟ್ಟೆ ಗಳಿಯಾನೋ ಚಚ ಮರ ಕೊಟ್ಟರ ತೋ ಬಾಗಿಲ ಮೆಟ್ಟ ಗಳಿಯಂದೋಳಗಳವಾಗಿ ಹೊಟ್ಟೆ ಒಳಗೆಲ್ಲ ಕಳ ಮಳಿಯೋ ಮೆಟ್ಟಾಂಗಳಗಳವಾಗೆ ಹೊಟ್ಟೆ ಒಳಗಲ್ಲ ತಳ ಮಳಿಯೋ ಒಳಗಲ್ಲ ಕಳಮಳೆ ಕಂಗಳ ಮಳಿಯೋ ಹುಟ್ಟಿದ ಮಗಳೇ ನೆರ ಮನೆಯೋ ಒಳಗಲ್ಲ ಕಳಮಳೆ ಕಂಗಳ ಮಳಿಯೋ ಹುಟ್ಟಿದ ಮಗಳೇ ನೆರ ಮನಿ ಗೋಗುವಾಗೆ ಮಗಳಂತಾರುವ ಬರೀ ಕೊಳೋವಾಗೆ ಮನೆಯ ಭಿನ್ನದಾವೋ ಮನೆ ಮಗಳೇ ಕೊಳ್ಳೋ ತೆಣೆ ಮ್ಯಾನೋಗುವಾಗೆ ಮನೆಯ ಭಿನ್ನದಾವೋ ಮನೆ ಮಗಳೇ ಕೊಳ್ಳೋ ಮಪ್ಪ ಕೇಳೋ ಮಗಳಂತಾರುವ ಬರ ಕೊಳೋ ಮಗಳಂತಾರುವ ಬರ್ಕೊಳ್ಳೋ ಪಲ ಕೇಳೋ ರುವ ನೋಡ ಜಾನ ಮರ ಕೊಳೋಂತಾರುವ ಬರ್ಕೊಳ್ಳೋಪ್ಪ ಕೇಳೋ ರುವ ನೋಡ ಜಾನ ಕಲತೆಯೋ ಕಲ ಕಲತೆ ಮರದೆಯೋ ಮಳಗಿರುವ ಗೋರಿಯೋ ಆಡ ಕಲ ಚಲೋ ಕಲುತೆ ಮರುತೆಯೋ ಕಲ ಒಳಗಿರುವ ಕಲ್ತೆ ಭಗತಾರ ಮಗಳೇ ಬೆಲ್ಲ ತಿಂದಾಡ.